2023 ಪೂರ್ವ ತಯಾರಿ ಪರಿವೀಕ್ಷಣೆ. ಇದೇ ತಿಂಗಳ 27ರಂದು 6ನೇ ಆವೃತ್ತಿಯ ಪರೀಕ್ಷಾ ಪೇ ಚರ್ಚಾ ಮತ್ತು ಸಾಮೂಹಿಕ ಹೊಣೆ ತತ್ವ ಅನ್ವಯಿಸಿದರೂ ಸಚಿವರ ಹೇಳಿಕೆ ಸರ್ಕಾರದ ಹೇಳಿಕೆಯಲ್ಲ, ಸುಪ್ರೀಂಕೋರ್ಟ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಮುಂದಿನ ಕಾರ್ಯಕ್ರಮ ಇದೀಗ. ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕೇಳಲಿದ್ದೀರಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 08272200006. ಕೇಳಿ ಕೃಷಿ ಸಿರಿ. ರೈತ ಬಾಂಧವರೇ ನಮಸ್ಕಾರ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ, ಹಾಗೆ ನಿಮ್ಮೊಡನೆ ಸಂವಾದ. ಅನುಭವಿ ಕೃಷಿಕರು ಮಾತಾಡಿ ಯುವಕರು ಯುವತಿಯರು ಸಂಪರ್ಕ ಮಾಡಬಹುದು. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಶ್ರೋತೃಗಳೇ, ಕೊಡಗು ಅಲ್ಲದಲ್ಲೇ ಅಕ್ಕಪಕ್ಕದ ಜಿಲ್ಲೆಗಳ ಕೃಷಿಕರು ರೈತ ಬಾಂಧವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ರೈತ ಬಾಂಧವರೇ ಹೊಸಬ್ರು ಸಂಪರ್ಕ ಮಾಡಿ, ಆಗಿಂದಾಗೆ ಸಂಪರ್ಕ ಮಾಡ್ತಾ ಇರೋರು ಬೇರೆಯವರಿಗೆ ಅವಕಾಶ ಮಾಡಿಕೊಡಿ. ನಿಮಗಾಗಿ ಸಂಖ್ಯೆ ಹೀಗಿದೆ: 08272200006. 200006 08272. ಈ STD ಕೋಡ್ ನಿಮಗಾಗಿ ಲಭ್ಯ ಇದೆ. ನಮಸ್ಕಾರ, ಯಾರು ತಾವು? ಕಡಿತವಾಯಿತು. ಶ್ರೋತೃಗಳೇ, ನಾಳಿನ ಸಂಜೆ ಕಿಸಾನ್ ವಾಣಿಯಲ್ಲಿ ಕುಶಾಲನಗರ ತಾಲೂಕು ನಂಜರಾಯಪಟ್ಟಣದ ಕೃಷಿಕ ಬಲ್ಲಡಿ ಚಂಡ ಸಿ ಮಾದಯ್ಯ ಅವರೊಡನೆ ಕೃಷಿ ಮತ್ತು ಸಹಕಾರಿ ಕ್ಷೇತ್ರದ ಬೆಳವಣಿಗೆ ಕುರಿತು ಸಂದರ್ಶನವನ್ನು ಇಟ್ಕೊಂಡಿದ್ದೀವಿ. ಚೆನ್ನಾಗಿದೆ. ಮಾದಯ್ಯನವರ ಅನುಭವ ಮತ್ತು ಅವರು ಅಧ್ಯಕ್ಷರಾಗಿರುವ ಸೊಸೈಟಿಯ ಬೆಳವಣಿಗೆ ಕುರಿತಂತೆ ಉತ್ತಮವಾದ ಸಂಗತಿಗಳು ನಿಮಗಾಗಿ ಬಿತ್ತರವಾಗ್ತವೆ. ಮುಂದಿನ ಕರೆ ಯಾರು ನೋಡೋಣ. ನಮಸ್ಕಾರ, ಯಾರು ತಾವು? ಹಲೋ, ಮಾತಾಡಿ ಹೇಳಿ, ಯಾರು ತಾವು? ಕೇಳ್ತಾ ಇದೆಯಾ? ಹಾ, ಮಾತಾಡಿ. ಯಾರು ಹೇಳಿ, ಯಾರು ಕೇಳ್ತಾ ಇದೆಯಾ? ನಿಮ್ಮ ಧ್ವನಿ ಕೇಳ್ತಾ ಇಲ್ಲ. ಇಲ್ಲ, ವ್ಯತ್ಯಾಸ ಆಯಿತು. ಕೇಳಿದ್ರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಸಂಖ್ಯೆ ಹೀಗಿದೆ: 08272200006. ನಮಸ್ಕಾರ, ಯಾರು ತಾವು? ಮಾತಾಡಿ, ಕೇಳ್ತಾ ಇದೆಯಾ? ಇಲ್ಲ, ನಿಮ್ಮ ಧ್ವನಿ ಕೇಳ್ತಾ ಇಲ್ಲ. ಹೇಳಿ, ಯಾರು? ಇಲ್ಲ, ಬಲ್ಲಡಿ ಚಂಡಾ ಸಿ ಮಾದಯ್ಯ ಅವರ ಬಗ್ಗೆ ಹೇಳಬೇಕಂದ್ರೆ, ಅವರ ತೋಟ ಅಲ್ದಲ್ಲೇ ಜಮೀನಲ್ದಲ್ಲೇ ಇನ್ನೂ ಬೇರೆಯವ್ರದ್ದು ಗುತ್ತಿಗೆ ತೆಗೆದುಕೊಂಡು ಮಾಡ್ತಿದ್ದಾರೆ. ಎಷ್ಟೊಂದು ಆಸಕ್ತಿ ಕೃಷಿಯಲ್ಲಿದೆ ಅನ್ನೋದಕ್ಕೆ ಅವರ ಅನುಭವ ನಿಮಗೆ ವಿಚಾರಗಳನ್ನು ತೆರೆದಿಡುತ್ತೆ. ಕರೆ ಯಾರದು ನೋಡೋಣ. ನಮಸ್ಕಾರ, ಯಾರು ತಾವು? ನಿಮ್ಮ ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ಕೊಳ್ಳಿ. ಯಾರು ತಾವು? ಹಲೋ. ಹಾಂ, ಯಾರು ತಾವು? ಸರ್, ನಾವು ಉಳ್ಕಲ್ಲು. ಯಾರು? ಉಳ್ಕಲ್ಲು, ಹಾಸನ ಜಿಲ್ಲೆ. ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ಕೊಳ್ಳಿ. ಸರಿ, ಆಯ್ತು ಸರ್. ನಿಮ್ಮ ಹೆಸರು ಏನಂದ್ರೆ? ಸಿಕ್ತಿರಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಧರ್ ಅಂತ. ಶ್ರೀಧರ್ ಅವರು ಹುಲಿಕಲ್ಲ? ಉಳ್ಕಲ್ಲು. ಹುಲಿಕಲ್ಲು? ಹಾಸನ ಡಿಸ್ಟ್ರಿಕ್ಟ್ ಹುಲಿಕಲ್ಲು. ಹುಲಿಯ ಕಲ್ಲು? ಮೊದ್ಲು ಹಾಸನ ಸ್ಟೇಷನ್ ನಲ್ಲಿ ಇದ್ರಿ ನೀವು. ಆಗ ನಮ್ಮ ಬಾಬರ್ ಬಂದ್ರು, ಬಂದು ನಿಂಬೆಹಣ್ ಗಿಡ ತಗೋ ಹೋಗಿದ್ರು. ಯಾವ ಇದೆಯಾ ನಿಂಬೆಹಣ್ ಗಿಡ? ತಮಿಳ್ನಾಡು ಹೊಸೂರಿಗೆ ತಗೋ ಹೋಗಿದ್ರು. ಹೌದಾ? ನೀವೇನ್ ಬೆಳಿತೀರಿ ಶ್ರೀಧರ್ ಅವ್ರೆ? ಸಾರ ಅಡಿಕೆ ತೆಂಗು. ಅಡಿಕೆ ಎಷ್ಟ ಹಾಕಿಕೊಂಡಿದ್ರಿ? ಅಡಿಕೆ ಒಂದು 75 ಗಿಡ ಇದೆ. 75 ಗಿಡ? ತೆಂಗು? ತೆಂಗು ಒಂದು 15 ಮರ ಇದೆ. ಒಂದು ಕೆಲಸ, ಒಂದು ಒಂದು ಹೇಳ್ತೀನಿ ಪ್ರಶ್ನೆನ. ಅಲ್ಲ, ಪ್ರಶ್ನೆ ನೀವ್ ಹೇಳ. ಅಡಿಕೆ ಗಿಡಕ್ಕೆ ಮೆಣಸು ಹಾಕಿದ್ರೆ ಅಡಿಕೆ ಫಸಲು ಬರಲ್ವಾ? ಬರುತ್ತೆ, ಆರಾಮ ಬರುತ್ತೆ. ಬಂದೇ ಇಲ್ವಲ್ಲ ಅಡಿಕೆ ಫಸಲು? ಎರಡೆ ಪಿತ್ಲು, 4 ಮರ ಹಾಕಿದ್ದೆ ಮೆಣಸನ್ನ. 4 ಮರದಲ್ಲೂ ಪಿತ್ ಪಿತ್ಲು ತರ ಗೊನೆ ಬಿಟ್ಟಿದೆ. ಹೌದಾ? ಅದಕ್ಕೂ ತಕ್ಕಂತೆ ಕೊಡ್ಬೇಕು. ಕಾಳು ಮೆಣಸಿಗೂ ಕೊಡ್ಬೇಕು, ಅಡಿಕೆಗೂ ಕೊಡ್ಬೇಕು. ಏನ ಆಹಾರನ ಗೊಬ್ಬರನ? ಗೊಬ್ಬರ, ದನ ಗೊಬ್ಬರ ಹಾಕಿದೀನಿ. ಅಲ್ಲ, ಈಗ ಒಂದ್ ತಟ್ಟೆಯಲ್ಲಿ ಒಂದ್ ಮುದ್ದೆ ಇಟ್ಕೊಂಡು 4 ಜನ ಊಟ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ಸಾಕಾಗುತ್ತಾ? ಸರಿ, ಇಲ್ಲ ಮತ್ತೆ ಹಂಗದು. ಅಡಿಕೆಗೂ ಕಾಳು ಮೆಣಸಿಗೂ ಏನ್ ಬೇಕೋ ಅಷ್ಟು ಕೊಟ್ಬಿಟ್ರೆ ಎರಡೂ ಚೆನ್ನಾಗ್ ಬರ್ತವೆ. ನಿಂಬೆ ಗಿಡ ತಕ ಹೋಗಿದ್ರು ನಿಮ್ ಕೈಲಿ. ಆಗ ಅಸೋಸಿಯೇಷನ್ ಅಲ್ಲಿ ಇದ್ರಿ. ಹೌದೌದು. ಹುಲಿಗೆ ಬಂದು ತಗೊಂಡು ಹೋಗಿದ್ರು ಕಾರಲ್ಲಿ. ಮರ್ತಿವೆ ಅನ್ನ. ಸರಿ, ಹುಲಿಕಲ್ಲು ಅರ್ಕಲ್ಗೂಡ್ ತಾಲೂಕಲ್ವಾ? ಅರ್ಕಲ್ಗೂಡ್ ತಾಲೂಕು. ಹೌದು. ಈಗ ನಿಮ್ದು ಅಡಿಕೆ 75 ಗಿಡ, ತೆಂಗು 15 ಇದೆ ಅಂತ ಹೇಳಿದ್ರಿ. ಇನ್ನೇನು ನಿಮ್ದು ಬೆಳೆಗಳು? ಇನ್ನೇನು ಬೆಳೆ ಅದ್ರೊಳಗೆ ಬೆಳೀತಾ ಇಲ್ಲ, ನಾನು ಬರಲ್ಲ ಅಂದ್ಬಿಟ್ಟು. ಮತ್ ಜೀವನ ಹೆಂಗ್ ಮಾಡ್ತೀರಿ? ಇಷ್ಟರಲ್ಲಿ ಆಗುತ್ತೆ ನಿಮ್ ಜೀವನ? ಅಷ್ಟೇ ಸಾಕು, ನಾವಿಲ್ಲಿ ಅದು ಇದು ಮೆಕಾನಿಕ್ ಮಾಡ್ತೀನಿ. ಏನು ಕಳೆ ಮಿಷನ್? ಓಹೋ, ಕಳೆ ಮಿಷನ್ ಬಾಡಿಗೆಗೆ ಗೊತ್ತಿದೆಯಲ್ಲ ಕಳೆ ಮಿಷನ್ ನಿಮಗೆ. ಕಳೆ ಮಿಷನ್ ಬಾಡಿಗೆಗೆ ತಗೊಂಡು ಹೋಗ್ತೀರಾ? ಇಲ್ಲ, ರೆಡಿ ಮಾಡ್ತೀನಿ, ಕೆಟ್ಟದನ್ನ ರೆಡಿ ಮಾಡಿ ಕೊಡ್ತೀನಿ. ಓಹೋ, ಸರಿನೇ. ಎಲ್ಲ ಬರುತ್ತೆ, ಮಿಕ್ಸಿ ರಿಪೇರಿ ಬರುತ್ತೆ, ಪ್ಯಾನ್ ರಿಪೇರಿ ಬರುತ್ತೆ. ಓ, ಆ ಕೆಲಸನು ಮಾಡ್ತೀರಿ, ಅದರಲ್ಲೂ ಗಳಿಕೆ ಆಗುತ್ತೆ. ಅದ್ರ ಜೊತೆಯಲ್ಲಿ ಇದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓ, ಅದು ಒಂಥರ ಒಳ್ಳೇದೆ. ಈಗೆಲ್ಲ ಹಳ್ಳಿಗಳಲ್ಲಿ ಕಳೆ ಕೊಚ್ಚೋ ಮಿಷಿನ್ ಗಳು ಸಾಕಷ್ಟು ಇಟ್ಕೊಂಡಿದ್ರೆ ಅದು ರಿಪೇರಿ ಬಂದೇ ಬರುತ್ತೆ. ರಿಪೇರಿ ಬರುತ್ತೆ. ಬರ್ತಾ ಇರ್ತದೆ. ಈ ಅಡಿಕೆ ಸುಗ್ಗಿ ಬಂದ್ಬಿಟ್ರಂತು ಬಾರಿ ಬಾರಿ ಬರ್ತಾ ಇದೆ. ನಿಮಗೆ ಸುಗ್ಗಿ? ನಮ್ಗೆ ಅದರಲ್ಲೇ ಜೀವನ. ಹೌದೌದು, ಒಳ್ಳೇದು ಬಿಡಿ. ಅನ್ಕೋಬಹುದು. ನಾನು ತೆಂಗಿನ ಮರ ಅಡಿಕೆ ಮರ ನೆಚ್ಕೊಂಡಿಲ್ಲ, ಅದರಲ್ಲೂ ಬರುತ್ತೆ. ಇಲ್ಲ ಅನ್ನಲ್ಲ, ಒಂದು 50,000 ರೂಪಾಯಿ ಬರುತ್ತೆ. ಅದರಲ್ಲೂ ಆದಾಯ ಇದೆ. ಇಲ್ಲ ಅನ್ನೋದಿಲ್ಲ, ಅದೇ ಅನ್ನ ಕೊಟ್ಟಿರೋದು ನಮ್ಗೆಲ್ಲ. ಮತ್ತೆ ನೋಡಿ ನೋಡಿ, ಅದನ್ನ ನೆನ್ಸ್ಕೊಂತೀರಲ್ಲ. ಬಾರಿ ದೊಡ್ಡದು ಸರ್ ವ್ಯವಸಾಯದ್ದು. 28 ಎಕರೆ ಜಮೀನ್ ಇದೆ. ಆ 28 ಎಕರೆ ಜಮೀನು ಮಾಡೋರಿಲ್ಲ. ಓಹೋ, ನಾವ್ ಒಬ್ರೇನೆ ಇಲ್ಲಿ. ಇನ್ನೆಲ್ಲ ಟೌನ್ ಬಿದ್ದಿದ್ದಾರೆ ಅಲ್ವಾ, ಬೆಂಗಳೂರು. ಓಕೆ, ಶ್ರೀಧರ್ ಅವ್ರು, ನಿಮ್ಗೆ ಒಂದ್ ಪ್ರಶ್ನೆ. ಒಂದ್ ಪ್ರಶ್ನೆ ಕೇಳೋಣ ಅಂತ ಅನಿಸ್ತಾ ಇದೆ, ನೋಡೋಣ. ಸಕ್ಕರೆ ಬಳಸ್ತಿರಲ್ವಾ? ಸಕ್ಕರೆ ಬಳಸ್ಕೊಂತ ಬಂದಿದ್ದೀರಿ ಅಲ್ವಾ? ಸಕ್ಕರೆ ಬಳಸ್ತಿರಲ್ವಾ? ಏನ ಪತ್ರೇನಾ? ಸಕ್ಕರೆ. ಓಕೆ, ಬೆಲ್ಲನು ಬಳಸ್ಕೊಂಡಿದ್ದೀರಿ, ಸಕ್ಕರೆನು ಉಪಯೋಗ ಮಾಡ್ಕೊಳ್ತಿರಲ್ವಾ? ಒಂದು 1 ಟನ್ ಕಬ್ಬಿನಿಂದ ಎಷ್ಟು ಸಕ್ಕರೆ ಸಿಗುತ್ತೆ ಅಂತ ಹೇಳ್ತೀರಿ? ಒಂದು 1 ಟನ್ಗೆ ಒಂದು 100 ಕೆಜಿ ಸಿಗುತ್ತೆ. ನೋಡಿ, ಯೋಚನೆ ಮಾಡಿ ಹೇಳಿದೀನಿ. ಇಲ್ಲ, ಅಂದಾಜ್ನಲ್ಲೇ ಸರಿಯಾಗಿ ಹೇಳಿದ್ರಿ ಉತ್ತರ. 100 ರಿಂದ 130 ಕೆಜಿ ಅಷ್ಟು ಸಿಗುತ್ತೆ. ಅದು ಕಬ್ಬು ಚೆನ್ನಾಗಿದ್ರೆ 130 ಕೆಜಿ ಸಿಗುತ್ತೆ. ನೋಡಿ ನೋಡಿ, ಹೆಂಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಇದು 100 ರಿಂದ 130 ಕೆಜಿ? ಅಂದಾಜ್ ಮಾಡಿದೆ ಸರ್ ಅಷ್ಟೇ ಅಲ್ವಾ. ವಾಸ್ತವ ಈ ಪ್ರಶ್ನೆ ನನಗೆ ಉತ್ತರ ಗೊತ್ತಿಲ್ಲ. ಆದ್ರೆ ಒಂದು ಅಂದಾಜಲ್ಲಿ ಹೇಳಿದೆ. ನೋಡಿ ನೋಡಿ, ಅಂದ್ರೆ ಎಲ್ಲೋ ಎಲ್ಲೋ ಕೇಳಿರ್ತೀರಿ, ನೋಡಿರ್ತೀರಿ, ಏನೋ ಒಂದು ವಿಚಾರ ಮೆದುಳಿನಲ್ಲಿ ಇರುತ್ತೆ, ಅದು ಹೊರಗಡೆ ಬರುತ್ತೀಗ ಅಲ್ವಾ. ದಿನ ಮಾಡ್ತಿದ್ದೆ ಸಿಗ್ತಿರ್ಲಿಲ್ಲ. ನೋಡಿ ಇವತ್ತು ಅದೇನೋ ಚಿತ್ರ ಕಾವೇರಿ ಮಾಡ್ತೀನಿ ಸಿಗದೇ ಇಲ್ಲ, ಇದನ್ ಸಿಕ್ತು ಅದ್ರಿಂದ ಮಡನ ಅಂತ ಮಾಡಿದೆ. ಹಾಸನ ಆಕಾಶವಾಣಿನೂ ಕೇಳ್ತೀರಿ, ಮಡಿಕೇರಿದನ್ನು ಕೇಳ್ತೀರಲ್ವಾ? ಆಕಾಶವಾಣಿ ಸರ್ ಸರಿಯಾಗಿ ಬರಲ್ಲ. ಹೌದಾ? ಚೆನ್ನಾಗಿ ಬರೋದೇ ಇಲ್ಲ ಇಲ್ಲಿ. ಮಡಿಕೇರಿ ಮಾತ್ರ ಏನ ಬರುತ್ತೆ, ಒಳ್ಳೆ ಸ್ಟೀರಿಯೋ ಬಂದಾಗ ಬರುತ್ತೆ. ಓಹೋ, ನಿಮಗೆ ಯಾವಾಗಲೂ ಜಾಸ್ತಿ ಮಡಿಕೇರಿನೇ ಜಾಸ್ತಿ ಕೇಳೋದು ನಾನು. ಹೌದಾ? ಹಾಸನ ಸ್ಟೇಷನ್ ಚೆನ್ನಾಗಿ ಬರಲ್ಲ, ಒಂದೊಂದ್ಸತಿ ಬರ್ರ ಅನ್ನುತ್ತೆ. ಯಾವತ್ತೋ ಒಂದಿನ ಚೆನ್ನಾಗಿ ಬರುತ್ತೆ, ಈ ಮೋಡ ಗೀಡ ಆದ್ರೆ ಚೆನ್ನಾಗಿ ಬರುತ್ತೆ. ಅದ್ ಮೊದ್ಲಿಂದ ಹಾಗೇನೆ ಸರ್. ಹೌದಲ್ವಾ? ಆಗ್ಲಿ ಶ್ರೀಧರ್ ಅವರೇ, ಸಂಪರ್ಕ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಸರಿ, ಆಯ್ತು ಸರ್. ಕೇಳಿದ್ರೆ ನೋಡಿ, ಶ್ರೀಧರ್ ಅವರು ಹುಲಿಕಲ್ಲು ಅರಕಲ್ಗೂಡು ತಾಲೂಕಿನಿಂದ ಮಾತಾಡಿದ್ರು. ಸಣ್ಣ ಹಿಡುವಳಿ ಇದ್ರೂ ಬೇರೆ ಬೇರೆ ಯಂತ್ರಗಳನ್ನ ದುರಸ್ತಿ ಮಾಡಿ ಆ ಮೂಲಕ ಹಣ ಸಂಪಾದನೆ ಮಾಡ್ತಾರೆ, ಜೀವನವನ್ನ ಸಾಗಿಸ್ತಾರೆ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಕಡಿತವಾಯಿತು. ಮಾದೇನವರ ಸಂದರ್ಶನವನ್ನು ನಾವು ಹೇಳ್ತಾ ಇದ್ವಿ. ನಾಳೆ ಮತ್ತು ನಾಡಿದ್ದು ಬುಧವಾರ ಗುರುವಾರ ಕಾರ್ಯಕ್ರಮ ಪ್ರಸಾರವಾಗ್ತದೆ. ವಿಸ್ತೃತವಾಗಿ ಅವರೊಂದಿಗೆ ನಾವು ಮಾತನಾಡಿದ್ವಿ, ಚೆನ್ನಾಗಿದೆ, ಆಲಿಸ್ಕೊಳ್ಳಿ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ನಮಸ್ಕಾರ ಸರ್. ಹಾಂ ನಮಸ್ಕಾರ, ಯಾರು ತಾವು? ನಾವು ಮುಕ್ಕೊಂಡಿದ್ದ ಗಣೇಶ ಅಂತ. ಗಣೇಶ್ ಅವರು ಎಲ್ಲಿಂದ ಅಣ್ಣ? ಸರ್ ಎಲ್ಲಿಂದ ಅಂದ್ರಿ? ಮುಕ್ಕೋಡ್ಲು. ಮುಕ್ಕೋಡ್ಲು ಯಾವ ತಾಲೂಕ್ ಬರುತ್ತೆ ಹೇಳಿ ಸ್ವಾಮಿ? ಮಡಿಕೇರಿ. ಮಡಿಕೇರಿ ತಾಲೂಕು ಅಲ್ಲ, ಬೇರೆಯವ್ರಿಗೂ ಗೊತ್ತಾಗಿಲ್ಲ ಅಂತ. ಮಕ್ಕಂದೂರು ಪಂಚಾಯತಿ ಮುಕ್ಕೋಡ್ಲು. ಗಣೇಶ್ ಅವ್ರದ್ದು ಏನು ಕೃಷಿ ವಿಶೇಷ ಹೇಳಿ. ನಮ್ದಂತ ಹೇಳುವಂತ ವಿಶೇಷ ಏನಿಲ್ಲ, ಒಂದ್ ಎರಡು ವರ್ಷ ಮೊದಲು ಒಂದ್ಸರಿ ಫೋನ್ ಮಾಡಿದ್ವಿ ನಿಮ್ ಜೊತೆ ಮಾತಾಡಿದೆ. ಹಾಗೆ ಇವತ್ತೊಂದ್ಸರಿ ಮಾಡೋಣ ಮಾತಾಡೋಣ ಅಂತ ಹೇಳೋ ಒಂದು ಖುಷಿ ಐತೆ ಅಷ್ಟೇ. ಹೌದು, ಹೇಳಿ ಹೇಳಿ. ಎಷ್ಟು ಎಕರೆ ನಿಮ್ದು ತೋಟ, ಜಮೀನು, ಗದ್ದೆ, ದನಕರುಗಳು ಇವೆಲ್ಲ? ಸ್ವಲ್ಪ ಇದೆ ಸರ್. ಹಾ, ಎಲ್ಲ ಸ್ವಲ್ಪ ಸ್ವಲ್ಪ ಇದೆ. ಹೌದಾ? ಗದ್ದೆ ಈ ಸಾರಿ ಎಷ್ಟು ಹಾಕೊಂಡಿದ್ರಿ? ಮಾಡೋದಿಲ್ಲ ಸರ್. ದೇವರಿಗೆ ಕದ್ರು ತೆಗಿಯಷ್ಟು ಹೇಳ್ತೀವಿ. ಓಹೋ, ಹಾಗೆ. ಅಕ್ಕಪಕ್ಕದವರು ಯಾರು ಮಾಡೋದಿಲ್ಲ, ಅದು ಒಂದು ಫ್ಯಾಮಿಲಿ ಸ್ವಲ್ಪ ಮಾಡ್ತಾರೆ. ಹಸುಗಳು ಇಟ್ಕೊಂಡಿದ್ರ? ಹಸುಗಳು ಇಟ್ಕೊಂಡಿಲ್ಲ ಸರ್. ಕಾಫಿ ತೋಟನೇ ಅಲ್ವಾ? ಕಾಫಿ ತೋಟ ಸ್ವಲ್ಪ ಇದೆ, ಇವತ್ತು ಸ್ವಲ್ಪ ಮಳೆ ಎಲ್ಲ ಕೊಳೆ ರೋಗ ಬಂದು ಸ್ವಲ್ಪ ಕಾಫಿ ಎಲ್ಲ ಇಳುವರಿ ತುಂಬಾ ಕಮ್ಮಿ ಇದೆ. ಈ ಸಾರಿ ಎಷ್ಟು ಬರ್ಬೋದು? ನಮ್ದು ಅಷ್ಟು ದೊಡ್ಡ ಏರಿಯಾ ಏನಿರುತ್ತೆ, ಸಣ್ಣ ಏರಿಯಾ. ಎಷ್ಟಿದೆ ನಿಮ್ದು? ಒಂದು ಮೂರು ಎಕರೆ ಮೂರುವರೆ ಎಕರೆ ಇರ್ಬೋದು. ಮೂರುವರೆ ಎಕರೆ. ಕೆಲಸ ಸ್ವಲ್ಪ ಕಮ್ಮಿ ಸರ್, ನಾವು ಸ್ವಲ್ಪ ಮಡಿಕೇರಿ ಕಡೆ ಇದ್ವಿ. ಓಹೋ, ಫ್ಯಾಮಿಲಿ ಎಲ್ಲ ಚಂದಾಗಿ ಕೆಲಸ ಮಾಡಿದ್ರೆ ಏನು ಮೂರು ಎಕರೆ ಅಲ್ಲಿ ನಮ್ಮ ಕಡೆ ಬರೋದಿಲ್ಲ. ಹೌದಾ? ಯಾಕೆ ಬರಲ್ಲ? ನಮ್ಮ ಮನೆ ಸ್ವಲ್ಪ ಇಳುವರಿ ಕಮ್ಮಿ ಸರ್. ಅಲ್ಲ, ಇಳುವರಿ ಕಮ್ಮಿ, ಕೆಲಸನ ಕಮ್ಮಿ. ಆದ್ರೂ ಮಣ್ಣಿನ ಫಲವತ್ತತೆ ಚೆನ್ನಾಗಿ ಕಾಪಾಡಿಕೊಂಡು ಕೆಲಸಗಳನ್ನ ಉತ್ತಮ ಮಾಡಿದ್ರೆ 10 ಚೀಲ ಬರೋದು 15 ಚೀಲ ಬರ್ಬೋದು, 20 ಚೀಲ ಬರ್ಬೋದು ಅಲ್ವಾ? ನಾ 80 ಚೀಲ 100 ಚೀಲ ಅನ್ನೋದ್ಕಿಂತ ಹಾಗೆ ಅದು ಅಲ್ಲ. ಕೆಲವು ಕಡೆ ಹೇಳ್ತಾರೆ ಒಂದೊಂದು ಏರಿಯಲ್ಲಿ ಎಲ್ಲ 50-55 ಚೀಲ ಎಲ್ಲ ತೆಗಿತೀವಿ ಅಂತ ಹೇಳೋದು ಕೇಳಿದೀನಿ. ಹೌದೌದು, ತೆಗೀರಿ ಇದಾರೆ. 80 ಚೀಲ ತೆಗಿಯೋರು ಇದಾರೆ. 100-150 ಏನೋ ವರ್ಷದ ಹಳೆ ತೋಟಗಳಿದಾವಲ್ಲ, ನೋಡ್ಬೇಕು. ಒಂದೊಂದು ಗಿಡದಲ್ಲಿ ಏರಳವಾಗಿ ಹಣ್ಣು ಬಿಡುತ್ತೆ. ನಮ್ಮಲ್ಲಿ ಒಂದು ನಾವು ತಿನ್ನು ಲೆಕ್ಕ ಭೂಸುಲದಲ್ಲಿ ಹೇಳೋದಿಲ್ಲ, ಅರ್ಧ ಟೀನು ಮುಕ್ಕಾಲು ಟೀನು. ಹೌದು, ಕೆಲಸ ಮಾಡಿದಂಗೆ ಅದು, ಕೆಲಸ ಮಾಡಿದಂಗೆ. ಗಣೇಶ್ ಅವರು ತಮಗೊಂದು ಪ್ರಶ್ನೆ ಹೇಳಿ ಸರ್. 1 ಚೀಲ ಶುಂಠಿ ಎಷ್ಟು ತೂಗುತ್ತೆ ಅಂತ ಹೇಳ್ಬೇಕು ತಾವು? ಒಂದು ಚೀಲ ಶುಂಠಿ ಅಂದ್ರೆ 60 ಕೆಜಿ ಚೀಲ ಆಗಿದೆ, ಬ್ಯಾಗ್ ಲೆಕ್ಕ ಇರೋದು. ಹೌದು, ಸರಿಯಾಗಿ ಹೇಳಿದ್ರಿ. ಈಗ 1 ಚೀಲ ಕಾಫಿ ಅಂದ್ರೆ ಎಷ್ಟು ತೂಗುತ್ತೆ? 50 ಕೆಜಿ 200 ಗ್ರಾಮ್ ನಾವು ಇಡ್ತೀವಿ. 50 ಚೀಲ 50 ಕೆಜಿ ಲೆಕ್ಕ ಲೆಕ್ಕ ಆದರೆ 1 ಚೀಲ ಶುಂಠಿ 60 ಕೆಜಿ ಅಲ್ವಾ? ಹೌದು ನೋಡಿ. ಶುಂಠಿಗೆ 1 ಚೀಲಕ್ಕೆ ಲೆಕ್ಕ ಬೆಲೆ ಇದೆ, ಹಾಗೆ ಕಾಫಿಗೂ ಹಾಗೆ ಅಲ್ವಾ? ಅಲ್ಲಿಗೆ ಕೆಜಿಗೆ ಅಲ್ಲ, ಚೀಲಕ್ಕೆ. ಹೌದೌದು. ಶುಂಠಿ ಬೆಳೆದಿದ್ದೀರಾ ತಾವು? ಮೊದಲು ಸ್ವಲ್ಪ ಸ್ವಲ್ಪ ಬೆಳೀತಿದ್ದೆ, ಇವಾಗ ನಾವು ನಮ್ಮ ಖರ್ಚಿಗೆ ಮಾತ್ರ ಹಾಕೊಳ್ತೀವಿ. ಒಳ್ಳೇದು, ಹಾಕೊಳ್ತೀವಿ. ಮನೆ ಬಳಕೆಗೆ ಹಾಕೊಂಡು ಒಂದು ವರ್ಷ 4-5 ಕೆಜಿ. ಹೌದು ಅಲ್ಲ, ಈಗ ಬರೋದಿಲ್ಲ ಸರ್. ಅರಶಿನ ಮತ್ತೆ ಶುಂಠಿ ನೆಟ್ಕೊಳ್ತೀವಿ, ಅದೇನೋ ಕಾಯಿಲೆ ಬರುತ್ತೆ. ಕಳೆದ ವರ್ಷ ಒಂದು 2-2 ಕೆಜಿ ತಗೊಂಡೋಗಿ ನೆಟ್ಟಿದೆ. ಏನ ಶುಂಠಿನೂ ಒಂದ್ 2 ಕೆಜಿ ತಗೊಂಡೋಗಿ ನೆಟ್ಟಿದೆ, ಮತ್ತೆ ಅರಶಿನ ಒಂದು 2 ಕೆಜಿ ಅಷ್ಟು ತಗೊಂಡೋಗಿ ನೆಟ್ಟೆ. ಅರ್ಶನಕ್ಕೆ ಏನು ಅಂತ ಏನು ಸಮಸ್ಯೆ ಬರಲ್ಲ, ಎರಡು ಜೊತೆಯಲ್ಲಿ ಎರಡು ಪಾತಿಗಳನ್ನು ಮಾಡಿ ಅಕ್ಕಪಕ್ಕದಲ್ಲಿ ನೆಟ್ಟಿದ್ದೀನಿ. ಅದನ್ನ ಹುಳದ ಒಂಥರ ಕಟ್ಟೆ ಬಂದಾಗೆ ಆಗಿದೆ. ಓಹೋ, ನೆಟ್ಟ ಸುಂಕಿ ಸಿಕ್ಕೋದಿಲ್ಲ, ನೆಟ್ಟ ಅರ್ಶನೂ ಸಿಕ್ಕೋದಿಲ್ಲ. ಅಲ್ಲ ಅದು ನೆರಳಾದ್ರೆ ಎರಡು ಸರಿ ಬರಲ್ಲ, ಒಂದು ನೆರಳಿಲ್ಲ. ಹಾಂ ಅಲ್ಲ, ತೋಟಗಳಲ್ಲಿ ಮರದ ನೆರಳು ಮತ್ ಕಾಫಿ ಗಿಡದ ನೆರಳು ಬಂದ್ರೆ ಗದ್ದೆಲಿ ಗದ್ದೆಲಿ ಶೀತ ಆದ್ರೆ ಸರಿ ಬರಲ್ಲ, ಶೀತಕ್ಕೆ ಹೆದರ್ ಬಿಡ್ತವೆ, ಶೀತಕ್ಕೆ ಅಲ್ಲೇ ಕೊಳತ್ ಬಿಡುತ್ತೆ. ಅರಿಶಿನ ಶುಂಠಿ ಮಾಂಗಾಯಿ ಶುಂಠಿ ಆಮೇಲೆ ಕೆಸ ಇವೆಲ್ಲ ಶೀತನ ಸಹಿಸ್ಕೊಂಡ್ರು ಒಂದ್ ರೀತಿಯಲ್ಲಿ ಒಂದು ಅದುವಾದ ತೇವ ಇರಬೇಕು, ಮತ್ತೆ ಬಿಸಿಲು ಬೀಳ್ಬೇಕು. ಹೌದು ಹೌದು. ಗಣೇಶಣ್ಣ ಉತ್ತರ ಸರಿಯಾಗಿ ಹೇಳಿದ್ರಿ, ಒಳ್ಳೇದಾಗ್ಲಿ, ಚೆನ್ನಾಗಿ ಕೆಲಸ ಮಾಡಿ, ಬಿಡಬೇಡಿ, ನಿಮ್ಮ ತೋಟವನ್ನ ಇನ್ನಷ್ಟು ಸುಧಾರಣೆ ಮಾಡಿ ಒಳ್ಳೆ ಇಳುವರಿ ತಗೊಳ್ಳಿ. ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಕೃಷಿಯಲ್ಲಿ ನಾವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಿ, ಚೆನ್ನಾಗಿ ತೊಡಸ್ಕೊಳ್ತೀವಿ, ಅಷ್ಟು ಪ್ರತಿಫಲ. ಸರಿ ಕೆಲಸ ಮಾಡಲಿಲ್ವಾ, ಭೂಮಿ ತಾಯಿ ಅಷ್ಟೊಂದು ಕೊಡೋದಿಲ್ಲ, ಅದು ಸಮಾಜದಲ್ಲೂ ಹಾಗೆ. ನೀವು ಒಳ್ಳೆ ಕೆಲಸ ಮಾಡ್ತಾ ಇರ್ರಿ, ನಿಮ್ಗೆ ಒಳ್ಳೇದಾಗ್ತಾ ಇರುತ್ತೆ. ಬೇಡವದ್ದು ಮಾಡಿದರೆ ಬೇಡವದ್ದು ಸಿಕ್ಕೇ ಸಿಗುತ್ತೆ ನಿಮಗೆ. ಹಾಗೆ ಮುಂದಿನ ಕರೆ. ನಮಸ್ಕಾರ, ಯಾರು ತಾವು ಹೇಳಿ, ಮಾತಾಡಿ, ಯಾರು ಕೇಳ್ತಾ ಇಲ್ಲ, ಕರೆ ಮಾಡಿ ಶ್ರೋತೃಗಳೇ. 08-2-7-2-2-0-0-0-6 ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದ್ದಾರೆ ಶ್ರೋತೃಗಳೇ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ಮುಂದಿನ ಕರೆ ಯಾರದು ನೋಡೋಣ. ನಮಸ್ಕಾರ, ಯಾರು ತಾವು? ನಮಸ್ಕಾರ, ಯಾರು ತಾವು ಮಾತಾಡಿ ಅಣ್ಣ? ನೂತನ್ ಪೆಮ್ಮಂಡ ಸರ್. ಹಾ ಹಾ, ಎಲ್ಲಿಂದ ಅಣ್ಣ? ನೂತನ್ ಪೆಮ್ಮಂಡ, ತೂತಂಕೇರಿಯಿಂದ ಸರ್. ಹಾ ಹಾ ಹಾ, ಹೌದು, ಮಾತಾಡ್ತಾ ಇರ್ತೀರಿ ನೀವಲ್ವಾ? ಹೌದು ಸರ್. ಪ್ರಶ್ನೆ ನಿಮಗೆ? ಏನು ಸರ್ ನಿಮಗೆ ಪ್ರಶ್ನೆ? ಹಾ ಹೇಳಿ ಸರ್. ಕಾಫಿ ಬೀಜಗಳಿಂದ ಮೊಳಕೆ ಬರ್ಲಿಕ್ಕೆ ಎಷ್ಟು ದಿನ ಬೇಕಾಗ್ತದೆ ಹೇಳ್ಬೋದಾ? ಒಂದರಿಂದ ಒಂದೂವರೆ ತಿಂಗಳು. ಓಹೋ, ಅನುಭವ ಇದೆ ಅಲ್ವಾ? ಹಾಕಿ ನೋಡಿದಿರಿ ಮತ್ತೆ ಗಮನಿಸಿದಿರಿ. ಅದೇ ಮೆಂತ್ಯಕಾಳು ಮೊಳಕೆ ಬರ್ಲಿಕ್ಕೆ? ಮೆಂತ್ಯಕಾಳು ಕೇವಲ 3-4 ದಿವಸದ ಒಳಗಡೆ ಬಂದ್ಬಿಡ್ತೇವೆ. ನೋಡಿ, ಎರಡೇ ದಿನದಲ್ಲಿ ಕಂಡುಬಿಡುತ್ತೆ, 3-4 ದಿನದಲ್ಲಿ ಎದ್ದೇ ಬಿಡುತ್ತೆ ಅಲ್ವಾ? ಕಾಫಿಗೆ 45 ದಿನ ಬೇಕು ಅಲ್ವಾ? 45 ದಿನ ಬೇಕಾಗತ್ತೆ. ಎಷ್ಟು ನಿಧಾನಕ್ಕೆ ಮೊಳಕೆ ಬರುತ್ತೆ ನೋಡಿ ಅಲ್ವಾ? ಹೌದು, ಸರಿಯಾಗಿ ಉತ್ತರ ಹೇಳಿದ್ರಿ. ಸಣ್ಣದ ನರ್ಸರಿ ಏನಾದ್ರೂ ಮಾಡ್ತೀರಾ ತಾವು? ಇಲ್ಲ ಸರ್, ನರ್ಸರಿ ಏನು ಮಾಡಲ್ಲ. ಮಾಡಿ ಮಾಡಿ, ಒಳ್ಳೆ ತಳಿ ಈಗ ಚಂದ್ರಗಿರಿ ಒಳ್ಳೆ ಆದಾಯ ಇದೆ ಸರ್. ನಾವು ಈ ಕಾಫಿ ಗಿಡಗಳನ್ನೆಲ್ಲ ಹೊರಗಡೆಯಿಂದನೇ ತರಿಸ್ಕೊಳ್ಳೋದು ಸರ್. ಓಹೋ, ಕೆಲವೊಬ್ರು ಅವ್ರವ್ರೇ ಮಾಡ್ಕೊಂಡು ಅಲ್ಲೇ ನಾಟಿ ಮಾಡ್ತಾರೆ, ಬೇರೆಯವ್ರಿಗೂ ಕೊಡ್ತಾರೆ. ನಿಜ, ಧನ್ಯವಾದ, ನಮಸ್ಕಾರ. ಕೇಳುಗರೆ, ನೇರ ಪ್ರಸಾರದಲ್ಲಿ ಇವತ್ತಿನ ಕಾರ್ಯಕ್ರಮ ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗ್ತಾ ಇದೆ. ನಾವು ಪ್ರಸ್ತಾಪ ಮಾಡ್ತಾ ಇದ್ವಿ ಬುಧವಾರ ಗುರುವಾರದ್ದು. ಶುಕ್ರವಾರ ನಾರಿದಾರಿ ಕೃಷಿಯಲ್ಲಿ ನಿರತರಾದ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ಇದೆಯಲ್ಲ, ಇದರಲ್ಲಿ ತೆನ್ನೀರಾ ಜಾನಕಿ ಅವರೊಡನೆ ನಾವು ನಡೆಸಿದ ಸಂದರ್ಶನ ಬಿತ್ತರವಾಗ್ತಾ ಇದೆ. ಕರೆ ಯಾರು ಮಾಡಿದ್ದಾರೆ ನೋಡೋಣ. ನಮಸ್ಕಾರ, ಮಾತಾಡಿ ಹೇಳಿ, ಯಾರು ಕೇಳ್ತಾ ಇಲ್ಲ, ಪ್ರಯತ್ನ ಮಾಡಿ. ಶನಿವಾರ ಕೃಷಿ ಪುಂಜ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ವಿಚಾರಗಳು ಅದರಲ್ಲಿರ್ತವೆ, ಹಾಗೆ ಮಾಹಿತಿನೂ ಇರುತ್ತೆ, ಮನೋರಂಜನೆಯೂ ಇರುತ್ತೆ. ಸೋಮವಾರ ಒಂದು ವಿಶೇಷವಾದ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಭಾನುವಾರ ತೋಟಗಾರಿಕೆ ನೋಟುಗಳಿಕೆ, ಸೋಮವಾರ ರಾಗಿಯಿಂದ ಆರೋಗ್ಯ ರಾಗಿ, ಈ ಕುರಿತು ಶ್ರೀ ಬಸವಾನಂದ ಸ್ವಾಮೀಜಿಯವರು ಒಳ್ಳೆ ವಿಚಾರಗಳನ್ನು ಪ್ರಸಾರ ಮಾಡ್ತಾರೆ, ಪ್ರಸ್ತಾಪ ಮಾಡ್ತಾರೆ. ಬಸವಾನಂದ ಸ್ವಾಮೀಜಿಯವರು ಅಂಧರು, ಪಂಡಿತರು. ರಾಗಿ ಈಗೀಗ ಕೊಡಗಿನಲ್ಲೂ ಚೆನ್ನಾಗಿ ಬಳಕೆ ಆಗ್ತಾ ಇದೆ, ಇದರ ಬಗ್ಗೆ ತಾವೆಲ್ಲ ಆಲಿಸ್ಕೊಂಡ್ರೆ ಅನುಕೂಲನೇ. ನಮಸ್ಕಾರ, ಯಾರು ತಾವು? ನಮಸ್ತೆ ಸರ್, ಸುಬ್ರಹ್ಮಣಿ ಕೋಟರಂಗಡ. ಸುಬ್ರಹ್ಮಣ್ಯವರೇ ಶ್ರೀಮಂಗಲ. ಹಾ ಹಾ ಹಾ, ಆರೋಗ್ಯವಾಗಿದ್ದೀರಾ ಸರ್? ಸುಬ್ರಹ್ಮಣ್ಯವರೇ, ನೀವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ. ಹೌದು, ಈಗ ಒಂದು ತಿಂಗಳಾಯ್ತು, ಅದಕ್ಕೆ ಕುಡಿ ಕುಡಿ ಅಂತ ಹೇಳ್ತಿದ್ರು, ಟ್ರೈ ಮಾಡಿದೆ. ಭತ್ತದ ಕಟಾವ್ ಆಯ್ತಾ? ಭತ್ತದ ಕಟಾವ್ ಆಯ್ತು ಸರ್. ಎಷ್ಟು ಎಕರೆಯಲ್ಲಿ ಈ ಸಾರಿ ಹಾಕಿದ್ರಿ, ಹೇಗೆ ಇಳುವರಿ ಇದೆ ಹೇಳಿ? ಈ ವರ್ಷ ತುಂಗ ಹಾಕಿದ್ದೆ, 10 ಎಕರೆಯಲ್ಲಿ 5 ಎಕರೆ ನನ್ನ ಬ್ರದರ್ ಒಬ್ರು ಟೀಚರ್ ಆಗಿದ್ರು, ಅವ್ರು ರಿಟೈರ್ಡ್ ಆಗಿದ್ರು, ಅವರು 5 ಎಕರೆ ನಾ ಮಾಡ್ತೀನಿ ಅಣ್ಣ ಅಂತ ಹೇಳಿದ್ರು. ಸೊ ನಾನು 5 ಎಕರೆ ಮಾತ್ರ ಮಾಡಿದೆ, ತುಂಗ ಬೆಳೆದೆ. ಈ ವರ್ಷ ಏನೋ ಆನೆ ಬಂದಿಲ್ಲ ಸರ್, ಅಲ್ಲಿ ಸ್ವಲ್ಪ ಮುಕ್ತಿ ಮಾಡಿತು. 65 ಕ್ವಿಂಟಲ್ ಭತ್ತ ಆಗಿದೆ ಅಷ್ಟೇ ಸರ್. ನಿಮ್ಮ ನಿಮ್ಮ ಸಹೋದರರು ಅವರು ಬೆಳೆದ್ರೆ? ಅವರು ಬೆಳೆದಿದ್ದಾರೆ, ಅವ್ರದ್ದು ಇನ್ನೂ ಒಕ್ಕಲು ಆಗಿಲ್ಲ. ಅವ್ರು ಯಾವ ತಳಿ ಹಾಕಿದ್ದಾರೆ? ಅವರು ಹತ್ತಿರ ಹಾಕಿದ್ದಾರೆ. ಹತ್ತಿರ ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಕುಯಿಲೆಲ್ಲ ಆಗಿದೆ. ಖುಷಿ ಆಗಿರ್ಬೇಕು ಅವರು ಅಲ್ವಾ? ಹೌದು. ಹತ್ತಿರಕ್ಕೆ ಒಳ್ಳೆ ಬೆಲೆ ಇದೆ, ತುಂಗಕ್ಕೂ ಪರವಾಗಿಲ್ಲ ಬೆಲೆ? ಗೊತ್ತಿಲ್ಲ ಸರ್, ನಾವು ಮಾರಾಟ ಮಾಡೋಲ್ಲ, ನಾವು ಊಟಕ್ಕೆ ಅದೇ ಬಳಸೋದು. ಅಲ್ಲ, ಎಲ್ಲದನ್ನು ಉಪಯೋಗಿಸ್ಕೊಂಡ್ ಬಿಡ್ತೀರಾ? ಹೌದೌದು, ನಾವು 1 ವರ್ಷ ಇಟ್ಟು ಬಿಟ್ಟಿದ್ರು, ನೆಕ್ಸ್ಟ್ ಇಯರ್ ಅದನ್ನೇ ಮಾಡ್ತೀವಿ. ಓಹೋ, ಯಾಕೆಂತ ಹೇಳಿದ್ರೆ ಸಗಣಿ ಎಲ್ಲ ಹಾಕಿ ಸ್ವಲ್ಪ ಕಾಂಪೋಸ್ಟ್ ಎಲ್ಲ ಹಾಕಿ ಬಿಟ್ಟಿನೇ ಬೇರೆ ಅಲ್ವಾ, ಹೊರಗಡೆ ಹಾಕಿ ಸ್ವಲ್ಪ ಆಗೇರಿ. ನಿಜ. ನಿಮಗೆ ಒಂದು ಪ್ರಶ್ನೆ ಸುಬ್ರಹ್ಮಣ್ಯ ಅವರೇ, ಹೇಳಿ ಸರ್. ಕುಸಲಕ್ಕಿಗೆ ಬಳಕೆ ಆಗ್ತದವಲ್ಲ ತಳಿಗಳು, ಎಂತ ಕುಸಲಕ್ಕಿಗೆ ಬಳಕೆ ಆಗುವ ಭತ್ತದ ತಳಿಗಳು ಯಾವ್ಯಾವ ಅಂತ ಹೇಳ್ಬೋದಾ? ಮೊದಲು ದೊಡ್ಡಿ, ಅದು ಬಹಳ ಫೇಮಸ್ ಕೇರಳ ಮತ್ತು ಮ್ಯಾಂಗ್ಳೂರಿಗೆ. ಮೊದಲೆಲ್ಲ ದೊಡ್ಡಿ ಬೆಳೆದಿದ್ದು ಕೆಂಪಕ್ಕಿ. ಅದು ಏನು ಏನು ಫೇಮಸ್ ಅಂತ ಹೇಳ್ತೀರಿ ಯಾಕೆ? ಅದು ಅವಲಕ್ಕಿ ಪ್ಲಸ್ ಗಂಜಿ ಅನ್ನ ಮಾಡಕ್ಕೆ ಬಹಳ ಇದು. ಓ, ಅವಲಕ್ಕಿಗೂ ಮತ್ತೆ ಕುಸಲಕ್ಕಿಗೂ. ಸೌತ್ ಕೇಂದ್ರ ಮುಕ್ಕಾಲು ಅದೇ ಯೂಸ್ ಮಾಡ್ತಾರೆ ಸರ್. ಯಾವುದು ಈ ದೊಡ್ಡಿ ಭತ್ತ ಅಂತ ಹೊರಗಿನಲ್ಲಿ ಮೊದಲೆಲ್ಲ ಒಂದು ಪ್ರತಿಯೊಬ್ಬರು ಒಂದು 25% ದೊಡ್ಡಿ ಬೆಳೀತಾ ಇದ್ರು. ಮತ್ತೆ ಪುರಿ ಮಂಡಕ್ಕಿ ಮಾಡ್ಲಿಕ್ಕೂ ದೊಡ್ಡಿ ಚೆನ್ನಾಗಿ ಬಳಕೆ ಆಗುತ್ತೆ ಅಂತ ಹೇಳ್ತಾರಲ್ವಾ? ಅದು ಗೊತ್ತಿಲ್ಲ ಸರ್. ನಮ್ ಕಡೆ ಎಲ್ಲ ಮೊದಲು ಕೇರಳ ಇದು ಸೌತ್ ಕೇಂದ್ರ. ಆಯ್ತು, ದೊಡ್ಡಿ ಆಮೇಲೆ ಇನ್ಯಾವ್ಯಾವ ಹೇಳಿ? ಹತ್ತಿರನು ಈಗ ಅದಕ್ಕೆ ಯೂಸ್ ಮಾಡ್ತಾರೆ. ಹೌದು, ಹತ್ತಿರ. ಆಮೇಲೆ ಆಮೇಲೆ ಇಂಟರ್ನ್ ಮಾಡ್ತಾ ಇದಾರೆ ಪುರಿ ಅಕ್ಕಿಗೆ ಇಂಟರ್ನ್. ಆಮೇಲೆ ಮತ್ತೆ ಬೇರೆ ಗೊತ್ತಿಲ್ಲ. ಓಹೋ, ಕರ್ತ ಕರ್ತ ಬಿಳಿಯ ಕ್ಯಾಸರಿ ಕಜುಬಿಳಿಯ ಅದೇ ಬಿಳಿಯೆಲ್ಲ ಅವಲಕ್ಕಿ ಯೂಸ್ ಮಾಡ್ತಾರೆ. ಕುಸಲಕ್ಕಿಗೆ ಹೋಗುತ್ತಂತೆ? ಕುಸಲಕ್ಕಿಗೆ ಹೋಗೋದು ಗೊತ್ತಿಲ್ಲ. ಕರ್ತ ಬಿಳಿಯ ಕ್ಯಾಸರಿ ಕಜುಬಿಳಿಯ ಇವು ಸಹ ಈಗಿನ ಹೊಸ ತಳಿಗಳ ಹೈಬ್ರಿಡ್ ತಳಿಗಳೆಲ್ಲ ಆಗುತ್ತಾ ಅಂತ ಗೊತ್ತಿಲ್ಲ. ಹೌದು, ಕೆಲವೊಂದು ಅದಕ್ಕಾಗಿ ಮಾಡ್ತಾ ಇದಾರೆ. ಹೌದು, ಈ ಮಂಡಕ್ಕಿ ಮಂಡಕ್ಕಿಗೆ ಅಂತ ಹೋಗ್ತಾರೆ. ಆಗ್ಲಿ ಸುಬ್ರಹ್ಮಣ್ಯ ಅವರೇ, ಚಿತ್ರದುರ್ಗ ಕಡೆ. ಹೌದು ಹೌದು, ಧನ್ಯವಾದ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ಕೇಳಿದ್ರೆ, ಕೊಡಗಿನಲ್ಲಿ 4-6 ಕುಸಲಕ್ಕಿಗಾಗಿ ಬೆಳೆಯುವ ತಳಿಗಳಿದ್ದಾವೆ, ಬೆಲೆನೂ ಚೆನ್ನಾಗಿ ಸಿಗುತ್ತೆ, ಮತ್ತು ಬಿಳಿ ಅಕ್ಕಿ ಅಥವಾ ಊಟದ ಅಕ್ಕಿಯನ್ನು ಮಾಡಿಕೊಂಡು ಬಳಕೆ ಮಾಡೋರು ಇದ್ದಾರೆ. ಒಂದು ರೀತಿ ಈ ತಳಿಗಳು ಊಟ ಮಾಡಲಿಕ್ಕೆ ಚೆನ್ನಾಗಿರುತ್ತೆ, ಮತ್ತು ಗಟ್ಟಿ ಶಕ್ತಿ ಕೊಡ್ತವಂತ ಅನುಭವಸ್ಥರು ಸೇವನೆ ಮಾಡಿರೋರು ಹೇಳೋದಿದೆ. ಕರೆ ಯಾರಾದರೂ ನೋಡೋಣ. ನಮಸ್ಕಾರ, ಮಾತಾಡಿ ಹೇಳಿ. ಹಾಂ ಹೇಳಿ, ತಮ್ಮ ಹೆಸರು? ಸರ್, ಸ್ವಾತಿಂತ ಮೈತಾಡಿಯಿಂದ. ಎಲ್ಲಿ ಎಲ್ಲಿಂದ್ರಮ್ಮ? ಮೈತಾಡಿ ವಿರಾಜಪೇಟೆಯಿಂದ ಸರ್. ಹೆಸರೇನಂದ್ರಿ? ಹಲೋ, ಹೆಸರು ಹೆಸರೇನಂದ್ರಿ? ಸ್ವಾತಿ ಅಂತ ಸರ್. ಸ್ವಾತಿ ಅವರು, ಮೈತಾಡಿ ಗ್ರಾಮ. ಹಾಂ ಹಾಂ, ಮೈತಾಡಿ ಗ್ರಾಮದ ಹತ್ರ ಹನೀಫ್ ಅವರು ಇದ್ದಾರೆ, ಪರಿಚಯ ಇರ್ಬೇಕು ನಿಮ್ಗೆ ಅಲ್ವಾ? ಹೌದು ಸರ್. ಹೌದು ಹೌದು, ನಿಮ್ದು ಪರಿಚಯ ಮಾಡ್ಕೊಡ್ಬೋದಮ್ಮ? ಎಷ್ಟು ತೋಟ ಇದೆ, ಏನು ನಿಮ್ಮ ವಿಶೇಷ? ಹೇಳಿ ಸರ್. ನಿಮ್ದು ತೋಟ ಎಷ್ಟಿದೆಮ್ಮ? ಒಂದು 10 ಎಕರೆ ಇದೆ ಸರ್, ಕಾಫಿ ತೋಟ. ಅದ್ರಲ್ಲಿ ಒಂದು ಸ್ವಲ್ಪ ಖಾಲಿ ಇದೆ, ದನ ಕಟ್ಕೊಳಕ್ಕೆ ಅದು ಇದು ಅಂತ ಹೇಳಿ. ಎಷ್ಟಿದಾವ್ ದನ ಕರುಗಳು ಸರ್? 2 ಹಸು 2 ಕರೆ ಇದೆ ಸರ್. 3 ಕರೆ 2 ಹಸು ಇದೆ ಸರ್, ಹಾಲು ಕರಿಯುವ ಹಸು. ಭತ್ತನು ಬೆಳ್ಕೊಂತೀರಾ? ನಮ್ಮ ಖರ್ಚಿಗಷ್ಟೇ ಸರ್. ಒಳ್ಳೇದು ಒಳ್ಳೇದು, ಬಳಕೆಗೆ. ನಿಮ್ಮ ನಿಮ್ಮ ಸಂಖ್ಯೆನ ಹೇಳ್ಬೋದಮ್ಮ ಸ್ವಾತಿ ಅವರೇ? ಫೋನ್ ನಂಬರ್ ಸರ್? ಹಾಂ ಹಾಂ, 8861 5349 5349 88. ಈ ಕಾರ್ಯಕ್ರಮ ಆದ್ಮೇಲೆ ನಿಮ್ಮನ್ನ ಸ್ವಲ್ಪ ಹೊತ್ತು ಮಾತಾಡಿಸ್ತೀವಿ, ಈ ಬರೋ ಶುಕ್ರವಾರಕ್ಕೆ ಪ್ರಸಾರ ಮಾಡಲಿಕ್ಕೆ ಮಾತಾಡ್ರಂತೆ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಂತೆ. ಕೃಷಿಯಲ್ಲಿ ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತಾ ಇದ್ರಿ, ಏನು ಓದಿದ್ರಿ ಹೇಳಿ ಸರ್? ನಂದು ಡಿಗ್ರಿ ಸರ್. ಒಂದು ಎರಡು ಟರ್ಮ್ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ದೆ. ರಾಜಕೀಯದಲ್ಲಿ ಸಾಮಾಜಿಕ ಸೇವೆ ಮಾಡಿಕೊಂಡು ಕೃಷಿಯಲ್ಲೂ ಇದ್ದೀರಿ? ಹೌದು ಸರ್. ಸ್ವಲ್ಪ ಕೃಷಿಯಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಸರ್, ತರಕಾರಿ ಬೆಳೆಯೋದು ಅಂದ್ರೆ ನಮಗೆ ಮಾತ್ರ. ಹೌದು, ಒಳ್ಳೇದು. ಬೀನ್ಸ್ ಅವರೆ ಹೀಗೆ ನಮ್ಮ ಮನೆ ಸುತ್ತಮುತ್ತ ಹಾಕೊಳ್ತೀನಿ. ಒಳ್ಳೇದು. ಅಮ್ಮ, ಒಂದು ಪ್ರಶ್ನೆ ತಮಗೆ. ಆಮೇಲೆ ವಿವರವಾಗಿ ನಿಮ್ಮ ಕೃಷಿ ಅನುಭವಗಳನ್ನ ರೆಕಾರ್ಡ್ ಮಾಡ್ಕೊಳ್ತೀವಿ. ಏನ್ ನೀವೇನು ಇದು ಮಾಡ್ಕೋಬೇಡಿ, ಏನು ಉತ್ತರ ಸಿಗ್ಲಿಕ್ಕಿಲ್ಲ ಅಥವಾ ತೊಂದರೆ ಆದೀತ ಅಂತ ನೋಡೋಣ. ಈಗ ನಾವು ಹಾಕ್ತೀವಲ್ಲ ಗೊಬ್ಬರ, ಅದರಲ್ಲಿ ಸಾರಜನಕ ಇರುತ್ತೆ, ರಂಜಕ ಇರುತ್ತೆ, ಪೊಟ್ಯಾಶ್ ಇರುತ್ತೆ ಅಲ್ವಾ? ಈ ಸಾರಜನಕ ರಂಜಕ ಮತ್ತು ಪೊಟ್ಯಾಶಿಯಂ ಇರೋ ಗೊಬ್ಬರಗಳು ಎಷ್ಟು ಪ್ರಮಾಣದಲ್ಲಿ ಕಾಫಿ ಬೆಳೆಗೆ ಉಪಯೋಗ ಆಗ್ತವೆ ಅಂತ. ಈಗ ಉದಾಹರಣೆಗೆ ಒಂದು 100 ಕಿಲೋಗ್ರಾಮ್ ಸಾರಜನಕ ಇರೋ ಗೊಬ್ಬರ ಹಾಕಿದ್ರೆ ಅದರಲ್ಲಿ ಎಷ್ಟು ಪ್ರಮಾಣ ಬೆಳೆಗೆ ಸಿಗುತ್ತೆ ಅಂತ ಹೇಳ್ಬೋದಾ ಸರ್? ಅಂದ್ರೆ ಈಗ ನಾವು ಸ್ವಲ್ಪ ಸಗಣಿ ಗೊಬ್ಬರ, ನಮ್ದೇ ದನ ಇರೋದ್ರಿಂದ ಸಗಣಿ ಗೊಬ್ಬರ ಹಾಕೋದ್ರಿಂದ ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಹಾಕ್ತೀವಿ ಸರ್. ಆಯ್ತು, ಅಲ್ಲ ತೊಂದ್ರೆ ಇಲ್ಲ, ಅದು ಒಳ್ಳೇದು ನೀವು ಮಾಡೋದು. ಅದು ಪ್ರಶ್ನೆ ಏನಂದ್ರೆ, ಈಗ ಒಂದು 50 ಕೆಜಿ ಯೂರಿಯಾ ಹಾಕಿದ್ರಿ ಅನ್ಕೊಳ್ಳಿ, ಅದರಲ್ಲಿ ಎಷ್ಟು ಪ್ರಮಾಣದ ಯೂರಿಯಾ ಗಿಡಗಳಿಗೆ ಸಿಗುತ್ತೆ? ಇನ್ನುಳಿದದ್ದು ನಷ್ಟವಾಗಿ ಹೋಗ್ಬಿಡುತ್ತೆ ನೀರಿನ ಮೂಲಕ, ಬಿಸಿಲಿನ ಮೂಲಕ, ಆಮೇಲೆ ಕೆಲವೊಂದು ಸೂಕ್ಷ್ಮ ಜೀವಿಗಳು ತಿಂದು ಹಾಕ್ಬಿಡ್ತವೆ. ಹೌದು, ಈ ತರ ಆಗುತ್ತೆ ಸರ್. ನಾವೀಗ ಹೇಳ್ಬೇಕಂದ್ರೆ ಒಂದು 35%, ನಾವು 50% ಅಲ್ಲಿ ಒಂದು 35% ನಾವು ತಕೊಳ್ಬಹುದು ಸರ್. ಹೌದು, ನೀವು ಹೇಳಿ ಸರಿನೇ. ಹಾಕಿದ ಸಾರಜನಕ ಇರುವ ಗೊಬ್ಬರ 30-50% ಮಾತ್ರ ಬಳಕೆ ಆಗ್ತದೆ, ಇನ್ನು ಉಳಿದದೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ, ಹಾಳಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ಇಳಿಜಾರಿದ್ರೆ ಹಾಕಿದ್ರೆ ನೀರು ಬಂದ್ರೆ ಅದರಲ್ಲೂ ಹೋಗುತ್ತೆ. ಹೌದು, ಬಿಸಿಲಿಗೆ ಹೋಗುತ್ತೆ, ಇನ್ನು ಸೂಕ್ಷ್ಮ ಜೀವಿಗಳ ಚಟುವಟಿಕೆಯಿಂದನೂ ಹೋಗುತ್ತೆ. ಹೌದು ಸರ್. ರಂಜಕ ಗೊಬ್ಬರ ಎಷ್ಟು ಉಪಯೋಗ ಆಗ್ಬಹುದು? ಎಲ್ಲ ಅಂದ್ರೆ ನಾವು ಪೊಟ್ಯಾಶ್ ರಂಜಕ ಇದೆಲ್ಲ ಮಿಕ್ಸ್ ಮಾಡಿ ಹಾಕೋದ್ರಿಂದ ಹಾಗೆ ಆವರೇಜ್ ಆಗಿ ಹಾಗೆ ಹೇಳ್ತಾ ಇದ್ದೀನಿ ನೋಡಿ. ರಂಜಕ 30% ಅಲ್ಲಿ ಒಂದು 35% ಅಷ್ಟು ನಮಗೆ ಉಪಯೋಗ ಆಗತ್ತೆ. ರಂಜಕ ಬಹಳ ಉಪಯೋಗ ಆಗುತ್ತೆ, 15-20%. ಹೌದು. ಆಮೇಲೆ ಪೊಟ್ಯಾಶಿಯಂ ಇರೋ ಗೊಬ್ಬರ, ಪೊಟ್ಯಾಶ್ ಗೊಬ್ಬರ ಅಂತ ಹೇಳ್ತೀವಲ್ಲ, ಅದು 60-80% ಬಳಕೆ ಆಗುತ್ತೆ. ಗಂಧಕ ಇರೋ ಗೊಬ್ಬರ 8-10% ಮಾತ್ರ. ಇನ್ನು ಲಘು ಪೋಷಕಾಂಶಗಳು ಮಣ್ಣಿಗೆ ಹಾಕಿದ್ರೆ 1-2% ಮಾತ್ರ ಬಳಕೆ ಆಗ್ತದೆ, ಇನ್ನದಿದೆಲ್ಲ ಎಲ್ಲೆಲ್ಲ ಹೋಗ್ಬಿಡುತ್ತೆ. ಹೌದು. ಆಸಕ್ತಿ ಇದೆ ನಿಮಗೆ, ಆಮೇಲೆ ಮಾತಾಡೋಣಮ್ಮ. ಧನ್ಯವಾದ ತಾಯಿ. ನಮಸ್ಕಾರಮ್ಮ. ನಮಸ್ಕಾರ. ಕೇಳಿದ್ರೆ ನೋಡಿ, ನಾವು ಅನ್ಕೊಳ್ತೀವಿ ಇದು ಗೊತ್ತಿರ್ಲಿಕ್ಕಿಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಂಡು, ಆದರೆ ಎಷ್ಟೋ ಜನಗಳಿಗೆ ಎಷ್ಟೋ ಸಂಗತಿಗಳು ಗೊತ್ತಿದ್ದಾವೆ. ಸ್ವಲ್ಪ ಆಲೋಚನೆ ಮಾಡಿದ್ರೆ ಖಚಿತವಾದ ಮಾಹಿತಿ ಸಿಗ್ತಾ ಹೋಗ್ತದೆ. ಮುಂದಿನ ಕರೆ ನೋಡೋಣ. ಕೊನೆ ಕರೆ ಅನ್ನಿಸುತ್ತೆ. ಯಾರದು ಹೇಳಿ? ಇಲ್ಲ, ಸಮಯ ಸಾಕಾಗ್ತಾ ಇಲ್ಲ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ. ಮುಂದಿನ ಮಂಗಳವಾರ ನೇರ ಪ್ರಸಾರ ಇರೋದಿಲ್ಲ, ಬದಲಿಗೆ ಕೃಷಿಯಲ್ಲಿ ಉಪಯುಕ್ತ ಸೂಕ್ಷ್ಮ ಜೀವಿಗಳ ಪಾತ್ರ ಕುರಿತಂತೆ ಡಾಕ್ಟರ್ ಬಸವಲಿಂಗಯ್ಯನವರು ಒಳ್ಳೆ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ನಂತರದ ಮಂಗಳವಾರ ನೇರ ಪ್ರಸಾರ ಇರುತ್ತೆ. ಇನ್ನುಳಿದಂತೆ ಉಪಯುಕ್ತವಾದ ಕಾರ್ಯಕ್ರಮಗಳು, ಸಂದರ್ಶನಗಳು ಬಿತ್ತರವಾಗ್ತವೆ. ಆಲಿಸ್ತಾ ಇರಿ, ಉಪಯೋಗ ಮಾಡ್ಕೊಳ್ತಾ ಇರಿ. ಸಂಪರ್ಕ ಮಾಡಿದ, ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಡಾ ವಿಜಯ್ ಅಂಗಡಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 13,000 ರೂಪಾಯಿಯಿಂದ 13,500 ರೂಪಾಯಿ, ಅರೇಬಿಕಾ ಚೆರಿ 6,450 ರೂಪಾಯಿಯಿಂದ 7,000 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 8,000 ರೂಪಾಯಿಯಿಂದ 8,300 ರೂಪಾಯಿ, ರೊಬೆಸ್ಟಾ ಚೆರಿ 4,300 ರೂಪಾಯಿಯಿಂದ 4,550 ರೂಪಾಯಿ, ಕಾಳುಮೆಣಸು ಕ್ವಿಂಟಲ್ಗೆ 47,000 ರೂಪಾಯಿಯಿಂದ 48,000 ರೂಪಾಯಿ, ಒಣ ಅಡಿಕೆ ಕ್ವಿಂಟಲ್ಗೆ 48,000 ರೂಪಾಯಿಯಿಂದ 52,000 ರೂಪಾಯಿ. ಕೃಷಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಕುಶಾಲನಗರ ತಾಲೂಕು ನಂಜರಾಯಪಟ್ಟಣದ ಕೃಷಿಕ ಬಲ್ಲಡ್ಚಂಡ ಸಿ ಮಾದಯ್ಯ ಅವರೊಡನೆ ಕೃಷಿ ಮತ್ತು ಸಹಕಾರಿ ಕ್ಷೇತ್ರದ ಬೆಳವಣಿಗೆ ಕುರಿತು ಸಂದರ್ಶನವನ್ನು. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಚೊಪ್ಪೆ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಕೊಡಗು ಜಿಲ್ಲಾ ಸಮಿತಿನ ಕಡೆಯಿಂದ ಮಡಿಕೇರಿನ ಎಎಲ್ಜಿ ಕ್ರೆಸೆಂಟ್ ಶಾಲೆಯಲ್ಲಿ ಇಂದು ಕೊಡಗು ಜಿಲ್ಲಾ ಮಟ್ಟದ 30ನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶ ನಡೆದು ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಜೀವಿ ಪರಿಸರ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳೋಣ ಅಂತೇಳುವ ವಿಷಯದಡಿಯಲ್ಲಿ ಬೇರೆ ಬೇರೆ ಶಾಲೆಗಳಿಂದ ಬಂದ ಕಿರಿಯ ವಿಜ್ಞಾನಿಗ ಅವರವರ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಯಾರು ಮಾಡಿದ ವೈಜ್ಞಾನಿಕ ಯೋಜನಾ ಪ್ರಬಂಧಗಳನ್ನ ಮಂಡನೆ ಮಾಡಿದೋ. ಮಕ್ಕಳ ಈ ವಿಜ್ಞಾನ ಸಮಾವೇಶದಲ್ಲಿ ಜಿಲ್ಲೆನ ಬೇರೆ ಬೇರೆ ಶಾಲೆನ 24 ಮಂದಿ ಕಿರಿಯ ವಿಜ್ಞಾನಿಗ ತಮ್ಮ ಸುತ್ತಮುತ್ತದ ಜಾಗೆಗಳ ಸಮಸ್ಯೆಗಳನ್ನ ಬೇರೆ ಬೇರೆ ವಿಷಯಗಳಲ್ಲಿ ಮಂಡನೆ ಮಾಡಿದೋ. ಪರಿಸರ ರಕ್ಷಣೆ, ಮಾಲಿನ್ಯ ನಿಯಂತ್ರಣ, ಇದರಿಂದ ಹಿಡಿದು ಜೇನು, ಬೆಳೆ, ಎಲೆ ತಟ್ಟೆಗಳ ಉಪಯೋಗ, ಹೀಗೆ ಹಲವಾರು ವಿಷಯಗಳ ಬಗ್ಗೆಯಲ್ಲಿ ವಿದ್ಯಾರ್ಥಿಗ ಬರೆದ ಪ್ರಬಂಧ ಎಲ್ಲರ ಗಮನ ಸೆಳೆತು. ಸಮಾವೇಶದ ನೋಡಲ್ ಅಧಿಕಾರಿ ಟಿಜಿ ಪ್ರೇಮಕುಮಾರ್ನವರು ಮಾತಾಡಿ, ಇಂತಹ ಸಮಾವೇಶ ವಿದ್ಯಾರ್ಥಿಗಳನ್ನ ಭವಿಷ್ಯದಲ್ಲಿ ವಿಜ್ಞಾನಿಗ ಆಗಿ ಬೆಳೆಯಕ್ಕೆ ಸಹಾಯ ಮಾಡಿದೆ ಅಂತ ಹೇಳ್ದು. ಸರ್ಕಾರದ ಚಾಕ್ರಿಲಿರೋ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಒತ್ತಡಲ್ಲಿ ಕೆಲಸ ಮಾಡೋಕ್ಕಾದೆ. ಹಿಂಗಿರ್ಕನ ಆಟೋಟಲ್ಲಿ ಭಾಗವಹಿಸುವುದರಿಂದ ಒಂಥರ ಕ್ರಿಯಾಶೀಲ ಚಟುವಟಿಕೆಗೆ ಸಹಾಯ ಆದೆ ಅಂತ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ನವು ಹೇಳೋಳು. ಅವು ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೊಡಗು ಜಿಲ್ಲಾ ಶಾಖೆ ಇವರ ಕೂಡುಕೂಟಲ್ಲಿ ಮಡಿಕೇರಿನ ಜನರಲ್ ತಿಮ್ಮಯ್ಯ ಆಟದ ಬಾಣೆಯಲ್ಲಿ ನಡೆದ ಕೊಡಗು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಪೈಪೋಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತಾಡ್ತಾ, ಹಿಂದೆ ಸರ್ಕಾರಿ ನೌಕರರಿಗೆ ಇದ್ದ ಪಿಂಚಣಿ ಯೋಜನೆ ಮುಂದುವರಿಯುವಂಗೆ ಹಾಕು, ಸರ್ಕಾರ ಚಾಕ್ರಿಗಾರರ ರಿಟೈರ್ಡ್ ಆದ ಮೇಲೆ ನೆಮ್ಮದಿಲಿ ಇರುವಂಗೆ ಹಾಕು ಅಂತ ಹೇಳ್ದು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಆರ್ ವೆಂಕಟೇಶ್ನವು ಕ್ರೀಡಾ ದೀಪ ಬೆಳಗಿಸಿದು. ಪೌರಾಯುಕ್ತ ವಿಜಯ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಪೊನ್ನಚ್ಚನ ಶ್ರೀನಿವಾಸ, ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆನಂದ್ ಸೇರಿದಂಗೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದು. ಮಡಿಕೇರಿ ತಾಲೂಕು 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿನ ಸಭೆ, ಸ್ವಾಗತ ಸಮಿತಿನ ಗೌರವ ಅಧ್ಯಕ್ಷರಾಗಿರುವ ಶಾಸಕ ಕೊಂಬಾರನ ಜಿ ಬೋಪಯ್ಯನವರ ಅಧ್ಯಕ್ಷತೆಯಲ್ಲಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ನವರ ಹಾಜರಿಯಲ್ಲಿ ನಾಳೆ ಮಧ್ಯಾಹ್ನ 3:30 ಬೆಟಗೇರಿನ ಉದಯ ಪ್ರೌಢಶಾಲಾ ಸಭಾಬಾಡೆಯಲ್ಲಿ ನಡೆದಿದೆ ಅಂತ ಸಮ್ಮೇಳನದ ಸ್ವಾಗತ ಸಮಿತಿನ ಕಾರ್ಯಾಧ್ಯಕ್ಷ ಹಂಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ನವೀನ್ ಅಂಬೇಕಲ್ನವು ತಿಳಿಸಿದಳು. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿನ ಕಡೆಯಿಂದ ಜಿಲ್ಲೆನ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಟ್ಯಾಬ್ ಹಂಚಿಕೆ ಅರ್ಜಿ ಕರೆದಿದ್ದು, ನೋಂದಣಿ ಹಿರಿತನದ ಆಧಾರದಲ್ಲಿ ಫಲಾನುಭವಿನ 10ನೇ ತರಗತಿಯಲ್ಲಿ ಓದುತ್ತಿರುವ ಒಂದು ವಿದ್ಯಾರ್ಥಿಗೆ ಆದ್ಯತೆ ಇದ್ದು, ಅಗತ್ಯ ಇರುವ ಪ್ರಮಾಣ ಪತ್ರಗಳನ್ನ ವ್ಯಾಸಂಗ ಪ್ರಮಾಣ ಪತ್ರದೊಟ್ಟಿಗೆ ಇದೇ ತಿಂಗಳ 15ನೇ ತಾರೀಕಿನ ಒಳಗೆ ಅರ್ಜಿ ಒಪ್ಪಿಸಕು ಅಂತ ಗೊತ್ತಾಗಿದ್ದು, ಹೆಚ್ಚಿನ ಮಾಹಿತಿ ಬೇಕರೆ ಕಾರ್ಮಿಕ ಅಧಿಕಾರಿಯವರ ಕಚೇರಿನ ಸಂಪರ್ಕ ಮಾಡಕ್ಕೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನ ಕಡೆಯಿಂದ ಈ ತಿಂಗಳ 13ನೇ ತಾರೀಕಿಂದ 24ನೇ ತಾರೀಕು ಮುಟ್ಟ ಜಿಲ್ಲೆನ ಬೇರೆ ಬೇರೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಮಹಿಳಾ ಸಂತಾನ ಹರಣ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದಿದೆ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್ನವು ತಿಳಿಸಿದಳು. 2022-23 ಸಾಲಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಕೊಡುವ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಅರ್ಹ ಸಂಸ್ಥೆ ಮತ್ತು ಅರ್ಹ ವ್ಯಕ್ತಿಗಳಿಂದ ಅರ್ಜಿ ಕರೆದಳು.

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೆಂಡೊಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ ಮುಖ್ಯಪಟ್ಟ ಸುದ್ದಿ. ಕೊಡಗು ಜಿಲ್ಲಾ ಮಟ್ಟತ್ರ ಮಕ್ಕಳ ವಿಜ್ಞಾನ ಸಮಾವೇಶ, ವಿದ್ಯಾರ್ಥಿಯ ವಿಜ್ಞಾನಡ ಅನ್ವೇಷಣೆ ನಡೆದುಕೊಂಡು ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್. ಮಡಿಕೇರಿಯಲ್ಲಿ ನಡೆದ ರಾಜ್ಯ ಸರ್ಕಾರಿ ನೌಕರರ ಕಳಿಕೂಟ, ಓಪಿಎಸ್ ಜಾರಿ ಆಂಡುಂದಣ್ಣನ ಶಾಸಕ ಅಪ್ಪಚ್ಚು ರಂಜನ್. ಸುದ್ದಿರ ವಿವರ, ವಿದ್ಯಾರ್ಥಿಯ ವಿಜ್ಞಾನಡ ಅನ್ವೇಷಣೆ ಪಿಂಜ ಐಂಗಡ ಸಾಧನೆಯ ಬಗ್ಗೆ ಏರ ಅಧ್ಯಯನ ಮಾಡುವಂಡು ಕೂಟಕ್ಕೆ ವಿಜ್ಞಾನ ವಿಷಯದ ಪಡಿಪಕ್ಕೆ ಏರ ಒತ್ತಾಸೆ ಕೊಡ್ಕೊಂಡು ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಎಣಿಚಿ. ಕೇಂದ್ರ ಸರ್ಕಾರ